ಸಾಮಾನ್ಯವಾಗಿ ಮನೆಯಲ್ಲೇ ಬೆಳೆದಿರುವಂತಹ ಹಣ್ಣು ಅದು ನೈಸರ್ಗಿಕವಾಗಿ ಹಣ್ಣಾಗ್ತದೆ ಅಂತ ಹೇಳ್ತೀವಿ. ಆದರೆ ಪೇಟೆಯಿಂದ ತರುವಂತಹದ್ದು ಬಣ್ಣ ಮತ್ತು ಗಾತ್ರವನ್ನು ನೋಡಿಕೊಂಡು ನಾವು ಸಾಮಾನ್ಯವಾಗಿ ಆಯ್ಕೆ ಮಾಡುವಂತಹದ್ದು. ಈ ಒಂದು ಕಾಯಿ ಇರುವಂತಹದ್ದು ಹಣ್ಣಾಗುವ ಅನ್ನೋ ಒಂದು ಪ್ರಕ್ರಿಯೆ ಏನು ಮತ್ತು ಹಣ್ಣಾಗುವುದು ಅಂದ್ರೆ ಏನು? ಹಣ್ಣಾಗೋದು ಅಂತಂದ್ರೆ ಯಾವುದೇ ಒಂದು ಗಿಡ ಮೊದಲು ಹೂ ಬಿಡುತ್ತೆ, ಅದು ಪರಾಗಸ್ಪರ್ಶವನ್ನು ಆದ್ಮೇಲೆ ಕಾಯಿಯಾಗಿ ಪರಿವರ್ತನೆ ಆಗುತ್ತೆ, ಆ ಕಾಯಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಒಂದು ಹಂತವನ್ನು ತಲುಪಿದಾಗ ಅದು ಕೊಯ್ಲಿಕ್ಕೆ ಸಿದ್ಧ ಆಗುತ್ತೆ, ಮೆಚ್ಯೂರಿಟಿ ಅಂತ ಹೇಳ್ತೀವಿ. ಆ ಕೊಯ್ಲು ಹಂತಕ್ಕೆ ಬಂದಾಗ ಅದರಲ್ಲಿ ಬಹಳಷ್ಟು ಪರಿವರ್ತನೆಗಳನ್ನ ನಾವು ನೋಡ್ತೀವಿ. ಬಣ್ಣ ಹಸಿರು ಅಂತ ಇರುವಂತಹ ಬಣ್ಣ ಕಾಯಿಗಳು ಅದು ಹಳದಿ ಆಗುವಂಥದ್ದು ಅಥವಾ ಅದೇ ತಳಿಯ ಒಂದು ಬಣ್ಣವನ್ನು ಹೊಂದುತ್ತೆ. ಅವಾಗ ಅದರಲ್ಲಿರುವಂತಹ ಕೆಲವೊಂದು ಶರ್ಕರೆಗಳು ಸಿಹಿಯಾಗಿ ಪರಿವರ್ತನೆ ಆಗೋದು, ಹುಳಿ ಅಂಶ ಕಡಿಮೆ ಆಗುವಂಥದ್ದು, ಒಗ್ರಿನ ಅಂಶ ಕಡಿಮೆಯಾಗಿ ಸಿಹಿಯಾಗಿ ತಿನ್ನಲಿಕ್ಕೆ ಯೋಗ್ಯವಾಗುವಂಥದ್ದು. ಕಾಯಿಗಳು ಮಾಗಿದಂತಹ ಹಣ್ಣುಗಳು ಸುವಾಸನೆಯನ್ನು ಕೂಡ ಹೆಚ್ಚಿಗೆ ಬೀರುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ತಿನ್ನಕ್ಕೆ ಯೋಗ್ಯವಾಗದೇ ಇರುವಂತಹ ಕಾಯಿಗಳು ಮೆಚುರಿಟಿ ಆಗಿ ಹಣ್ಣಾಗಬೇಕಾದ್ರೆ ಒಳ್ಳೆ ಉತ್ತಮ ಗುಣಮಟ್ಟದ ಹಣ್ಣಾಗಿ ತಿನ್ನಲಿಕ್ಕೆ ಯೋಗ್ಯವಾಗುವಂಥದ್ದು ಹಂತವನ್ನು ನಾವು ಮಾಗಿದ ಹಂತ ಅಂತ ತಿಳಿಸ್ತೇವೆ. ಈಗ ನೈಸರ್ಗಿಕವಾಗಿ ಹಣ್ಣಾಗುವುದಕ್ಕೂ ಕೃತವಾಗಿ ಹಣ್ಣಾಗಿಸುವುದಕ್ಕೂ ಏನು ವ್ಯತ್ಯಾಸ? ನೈಸರ್ಗಿಕವಾಗಿ ನಾವು ಹಣ್ಣಾಗಲಿಕ್ಕೆ ಬಿಟ್ಟಾಗ ಕಾಯಿಗಳು ಬಹಳಷ್ಟು ಸಮಯವನ್ನು ತಗೊಳ್ತವೆ. ಯಾಕೆಂದರೆ ಹಣ್ಣಾಗಲಿಕ್ಕೆ ನಾವು ಎಥಿಲೀನ್ ಅಂತ ಒಂದು ಹಾರ್ಮೋನಿನ ಅವಶ್ಯಕತೆ ಇದೆ. ಗಿಡಗಳಲ್ಲಿ ಇದು ನಿಧಾನವಾಗಿ ಬಿಡುಗಡೆ ಆಗುವುದರಿಂದ ಅದು ಸಮಯವನ್ನು ಭಾಳ ತಗೊಳ್ಳುತ್ತೆ. ಜೊತೆಗೆ ಅದು ಸಂಪೂರ್ಣವಾಗುವಷ್ಟೊಳಗಡೆಗೆ ಏನಾಗುತ್ತೆ ಅಂತಂದರೆ ಆ ಕಾಯಿಗಳಲ್ಲಿರುವಂಥ ತೇವಾಂಶಗಳು ಜಾಸ್ತಿ ಹೋಗಿ ಅವು ತಮ್ಮ ತೂಕವನ್ನು ಕಳ್ಕೊಳ್ತವೆ. ಹಾಗಾಗಿ ಮಾರುಕಟ್ಟೆ ದೃಷ್ಟಿಯಿಂದ ನೋಡಿದಾಗ ನಮಗೆ ರೈತರಿಗೆ ಭಾಳಷ್ಟು ಅದು ನಷ್ಟ ಆಗುತ್ತೆ. ಆದರೆ ನಾವು ಈಗ ಕೃತಕವಾಗಿ ನಾವು ಹಣ್ಣುಗಳನ್ನ ಮಾಡಿದಾಗ ಬೇಗನೆ ಹಣ್ಣಾಗುತ್ತವೆ, ಒಂದೇ ಸಮನೆ ಬೇಗ ಹಣ್ಣಾಗುವಂಥದ್ದು, ಮತ್ತು ಅದರಲ್ಲಿ ಗುಣಮಟ್ಟವನ್ನು ಕೂಡ ಉತ್ತಮವಾಗಿ ಇರುತ್ತವೆ. ಯಾವುದೇ ರೀತಿಯಾದಂತಹ ಕೊಯ್ಲೋತ್ತರವಾದಂತಹ ತೂಕದಲ್ಲಿ ನಷ್ಟ ಆಗುವಂಥದ್ದು ಯಾವುದೂ ಇರುವುದಿಲ್ಲ. ಮತ್ತು ಒಬ್ಬ ಗ್ರಾಹಕನಿಗೆ ತಾನು ಅದನ್ನ ತಗೊಂಡಾಗ ತಿನ್ನಲಿಕ್ಕೆ ಯೋಗ್ಯವಾದಂಥ ಹಂತದಲ್ಲಿ ಲಭ್ಯವಾಗುತ್ತೆ. ಆ ಕಾರಣಗಳಿಂದ ನಾವು ಕೃತಕವಾಗಿ ಹಣ್ಣನ್ನು ಮಾಡೋದು ಭಾಳ ಉತ್ತಮ. ಈಗ ಪೇಟೆಗಳಲ್ಲಿ ಸಿಗುವಂತಹ ಹಣ್ಣುಗಳು ಅದರಲ್ಲಿ ಈಗ ಮಾವು ಆಗ್ಬೋದು ಅಥವಾ ಒಂದು ಬಾಳೆ ಹಣ್ಣಾಗ್ಬೋದು, ಇವುಗಳನ್ನ ಕೃತಕವಾಗಿ ಮಾಗಿಸಿ ಮಾರಾಟಕ್ಕೆ ಕೊಡಲಾಗ್ತದೆ ಅಂತ ಕೇಳಿದೀವಿ. ಅದರಲ್ಲಿಯೂ ಕೂಡ ರಾಸಾಯನಿಕವನ್ನ ಬಳಸಿಕೊಂಡು ಈ ಮಾಗಿಸುವಿಕೆಯನ್ನ ಮಾಡ್ತಾರೆ ಅಂತ ಹೇಳಿ, ಈ ರಾಸಾಯನಿಕವನ್ನ ಮಿತಿಮೀರಿ ಬಳಸುವುದರಿಂದ ಯಾವ ರೀತಿ ಒಂದು ದುಷ್ಪರಿಣಾಮ ಆಗ್ತದೆ, ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಆಗ್ತದೆ? ಈಗ ನಾವು ಹಣ್ಣುಗಳನ್ನ ಮಾಡುವಂತ ಇದನ್ನ ವಿಧಾನಗಳನ್ನ ನೋಡಿದಾಗ ಈಗ ನೈಸರ್ಗಿಕವಾಗಿ ಅಂತಂದ್ರೆ ಮಾವಿನಲ್ಲಿ ಒಣ ಹುಲ್ಲನ್ನ ಹಾಕಿ ಹಣ್ಣನ್ನ ಮಾಡ್ತಾರೆ. ಹಾಗಾದಾಗ ಏನಾಗುತ್ತೆ ಅಂತಂದ್ರೆ ಒಣ ಹುಲ್ಲಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಕಾಯಿಗಳನ್ನ ಪ್ರವೇಶವನ್ನ ಮಾಡಿ ಅವು ಕೊಳೆಯಲಿಕ್ಕೆ ಸಾಧ್ಯ ಆಗುವಂಗೆ ಮಾಡುತ್ತೆ. ಅದೇ ನಾವು ಬಾಳೆಯನ್ನ ತಗೊಳ್ತು ಅಂತಂದ್ರೆ ಬಾಳೆ ಕೊಯ್ಲು ಮಾಡಾದ್ಮೇಲೆ ಒಂದು ಕೊಠಡಿ ಒಳಗಡೆ ಅವು ಕಾಯಿ ಗೊನೆಗಳನ್ನ ಇಟ್ಟು ಅಗರ್ಬತ್ತಿಯನ್ನ ಅದನ್ನ ಸುಟ್ಟಿ ಅದರಲ್ಲಿ ಬರುವಂತಹ ಹೊಗೆಗೆ ಅದನ್ನ ಉಪಚರಣೆ ಮಾಡಿ ಹಣ್ಣು ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಾಯಿಗಳನ್ನ ನಾವು ವಾಸನೆ ಸ್ಮೆಲ್ ಮಾಡಿದಾಗ ಅದು ಅಗರ್ಬತ್ತಿ ಸ್ಮೆಲ್ ಬರುತ್ತೆ, ಯಾವುದೇ ರೀತಿಯ ನೈಸರ್ಗಿಕವಾದ ಹಣ್ಣುಗಳನ್ನ ಬರೋದಿಲ್ಲ. ಹಾಗಾಗಿ ಜನಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ಪದಾರ್ಥವನ್ನ ಉಪಯೋಗಿಸಿ ಹಣ್ಣನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದು ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಾಯಿಗಳು ಮಾಗಿ ಹಣ್ಣಾಗ್ತವೆ, ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ ಇದರಲ್ಲಿ ಆರ್ಸನಿಕ್ ಹೈಡ್ರೈಡ್ ಮತ್ತು ಫಾಸ್ಫರಸ್ ಹೈಡ್ರೈಡ್ ಅಂತ ವಿಷಕಾರಿ ಅಂಶಗಳು ಇದ್ದಾವೆ. ಈ ರೀತಿ ನಾವು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಉಪಯೋಗಿಸಿ ಹಣ್ಣನ್ನು ಮಾಡಿದಾಗ ಅವು ದೇಹವನ್ನು ಪ್ರವೇಶ ಮಾಡಿ ಅದನ್ನು ತಿಂದಂಥ ಜನಗಳಿಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸರ್ಕಾರ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಬಳಸಿ ಮಾಗಿಸುವುದನ್ನು ಕಾಯಿಗಳನ್ನ ಮಾಗಿಸುವುದನ್ನು ನಿಷೇಧ ಮಾಡಿದೆ. ಯಾರಾದರೂ ಇದನ್ನು ಉಪಯೋಗ ಮಾಡಿತು ಅಂತಂದರೆ ಅಂಥವ್ರಿಗೆ 1 ಲಕ್ಷದವರೆಗೂ ದಂಡವನ್ನು ವಿಧಿಸಬಹುದು ಮತ್ತು 2 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ಕೂಡ ನೀಡಬಹುದು. ಹಾಗಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ನಾವು ಬಳಸಬಾರದು. ಗ್ರಾಹಕರ ದೃಷ್ಟಿಯಿಂದ ನೋಡಿದಾಗ ಇದನ್ನು ಪರೀಕ್ಷೆ ಮಾಡೋದಕ್ಕೆ ಏನಾದರೂ ಅವಕಾಶ ಇದೆಯೋ, ಸಾಧ್ಯತೆ ಇದೆಯಾ? ಪರಿಚಯ ಅಂತಂದ್ರೆ ಈಗ ರಾಸಾಯನಿಕವನ್ನು ಉಪಯೋಗಿಸಿಕೊಂಡು ನೀವು ಮಾಗಿಸಿರುವಂತಹದ್ದು ಅಥವಾ ನೈಸರ್ಗಿಕವಾಗಿ ಮಾಗಿರುವಂತಹದ್ದು ಅಂತ ಗೊತ್ತಾಗ್ತದ ಅಂತ? ಹೌದು, ಈಗ ಮಾರುಕಟ್ಟೆಗೆ ನಾವು ಹೋಗ್ತೇವೆ, ಈಗ ಮಾವು ಋತುಮಾನ ಇದೆ, ನಾವು ಮಾರುಕಟ್ಟೆಗೆ ಹೋದಾಗ ಬಹಳಷ್ಟು ಮಾವು ಹಣ್ಣುಗಳನ್ನ ನಾವು ನೋಡ್ತೀವಿ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ನಾವು ಉಪಯೋಗಿಸಿ ಹಣ್ಣು ಮಾಡಿದ್ವಿ ಅಂತ ಆದಿತ್ತು ಅಂತಂದ್ರೆ ಆಗ ಕ್ಯಾಲ್ಸಿಯಂ ನಾವು ನೋಡಿದಾಗ ಕಾಯಿಗಳನ್ನ ನಾವು ಹಣ್ಣು ಆಗಿರುವಂತಹ ಮಾವು ನೋಡಿದಾಗ ಬೇರೆ ನೈಸರ್ಗಿಕವಾಗಿ ಹಣ್ಣು ಮಾಡಿದವಕ್ಕಿಂತ ಅವು ತುಂಬಾನೇ ಒಳಿತಾ ಇರ್ತವೆ. ಒಂದು, ಅದನ್ನ ಕಾಯಿಗಳನ್ನ ತಗೊಂಡು ನಾವು ವಾಸನೆಯನ್ನ ಹೀರಿದಾಗ ಅವು ನೈಸರ್ಗಿಕವಾದ ಮಾವಿನ ವಾಸನೆ ಬರುವುದ ಬದಲು ಒಂದು ರೀತಿಯ ಘಾಟು ವಾಸನೆ ಬರುತ್ತೆ. ಆ ಹಣ್ಣುಗಳನ್ನ ನಾವು ಕೊಯ್ದು ನಾವು ತೆಗೆದಾಗ ಆ ತಿರುಳು ಹಳದಿ ಬಣ್ಣಕ್ಕೆ ಬರೋದು ಬದಲು ಇನ್ನೂ ಬಿಳಿ ಬಣ್ಣದಲ್ಲೇ ಇರುತ್ತೆ. ತಿರುಳಿನ ಬಣ್ಣವೂ ಕೂಡ ಅಭಿವೃದ್ಧಿ ಆಗಿರೋದಿಲ್ಲ. ಅದಾದ ನಂತರ ನಾವು ಹಣ್ಣನ್ನು ನಾವು ಸೇವನೆ ಮಾಡಿದಾಗ ಅವು ಸಿಹಿಯಾಗಿ ಇರುವ ಬದಲು ಹುಳಿ ಹುಳಿಯಾಗಿ ಇರುತ್ತೆ. ತಿಂದ ಆದ ನಂತರ ನಮಗೆ ತಲೆನೋವು ಬರುವಂಥದ್ದು, ಹೊಟ್ಟೆ ತೊಳಸುವಂಥದ್ದು ಅಥವಾ ವಾಂತಿ ಬರುವಂಥದ್ದು, ಈ ಎಲ್ಲ ಗುಣಗಳನ್ನ ನಾವು ನೋಡ್ತೀವಿ. ಈ ಇದರಿಂದ ನಾವು ಈ ಇದನ್ನ ಕ್ಯಾಲ್ಸಿಯಂ ಕಾರ್ಬೈಡಿಂದ ಬಳಸಿ ಹಣ್ಣು ಮಾಡಲಿದೆಯಾ ಅಥವಾ ಬೇರೆ ವಿಧಾನದಿಂದ ಹಣ್ಣು ಮಾಡಿದ್ಯಾ ಅಂತ ನಾವು ಕಂಡುಹಿಡ್ಕೋಬಹುದು. ಆರೋಗ್ಯಕ್ಕೆ ಹೆಚ್ಚು ಪೂರಕವಾದಂತಹ ನೈಸರ್ಗಿಕ ವಿಧಾನ ಯಾವುದು ಈ ಹಣ್ಣನ್ನು ಮಾಗಿಸುವುದಕ್ಕೆ? ಈಗ ಕೃತಕವಾಗಿ ನಾವು ಹಣ್ಣನ್ನು ಮಾಡಬೇಕು ಅಂತಂದ್ರೆ ನಾವು ನಮ್ಮ ಒಂದು ಸರ್ಕಾರದಿಂದನೇ ರೆಕಮೆಂಡ್ ಮಾಡಿರುವಂಥದ್ದು, ವಿಜ್ಞಾನಿಗಳು ಶಿಫಾರಸು ಮಾಡಿರುವಂಥ ವಿಧಾನ ಏನು ಅಂತಂದ್ರೆ ಎತ್ರೇಲ್ ಅಥವಾ ಎತ್ಲೀನ್ ಬಳಸಿ ಹಣ್ಣು ಮಾಡುವಂಥದ್ದು. ಈ ಎತ್ರೇಲ್ನಲ್ಲಿ ಆಗ್ಬೋದು ಅಥವಾ ಎಥೋಫಾನ್ ಅಂತ ಕರಿತೀವಿ, ಇದರಲ್ಲಿ ಏನು ಅಂತಂದ್ರೆ ಎತ್ಲೀನ್ ಅನ್ನೋ ಒಂದು ಅಂಶ ಇರುತ್ತೆ. ಇದು ಕಾಯಿಗಳಲ್ಲಿ ನೈಸರ್ಗಿಕವಾಗಿ ಇರುತ್ತೆ. ಇದು ಕಾಯಿಗಳು ಅದು ಹಣ್ಣಾಗಬೇಕಾದಾಗ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಹೊಂದುತ್ತವೆ, ಹಾಗಾಗಿ ಕಾಯಿ ಮಾಗಿ ಹಣ್ಣಾಗುತ್ತೆ. ಆದರೆ ನೈಸರ್ಗಿಕವಾಗಿ ಏನಾಗುತ್ತೆ ಅಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಅದು ಬಿಡುಗಡೆ ಆಗೋದ್ರಿಂದ ನಿಧಾನವಾಗಿ ಹಣ್ಣಾಗುತ್ತೆ. ಹಾಗಾಗಿ ಇದನ್ನು ನಾವು ಕೃತಕವಾಗಿ ಹೊರಗಡೆಯಿಂದ ನಾವು ನೀಡಿದಾಗ ಕಾಯಿಗಳು ಬೇಗ ಮಾಗಿ ಹಣ್ಣಾಗುವಂಥದ್ದು. ಹಾಗಾಗಿ ಈ ರೀತಿ ನಾವು ಎತ್ರೆಲ್ ಅಥವಾ ಎಥೋಫಾನ್ನ ಉಪಯೋಗಿಸಿ ಹಣ್ಣು ಮಾಡೋದ್ರಿಂದ ಅವು ನಾವು ನೈಸರ್ಗಿಕವಾಗಿ ಯಾವ ಕಾಯಿಗಳನ್ನ ಹಣ್ಣು ಮಾಡ್ತೀವಲ್ಲ ಅದೇ ರೀತಿ ಬಣ್ಣ ಇರುತ್ತೆ, ಸುವಾಸನೆ ಇರುತ್ತೆ, ರುಚಿ ಕೂಡ ಇರುತ್ತೆ, ಮತ್ತೆ ಕೊಳೆಯುವಂಥ ಪ್ರಮಾಣವೂ ಕೂಡ ಕಡಿಮೆ ಇರುತ್ತೆ, ಮತ್ತೆ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಇರೋದಿಲ್ಲ. ಯಾಕೆ ಅಂತಂದರೆ ಈ ರಾಸಾಯನಿಕ ಯಾವುದೇ ಕಾಯಿಗಳ ಜೊತೆ ಸಂಪರ್ಕಕ್ಕೆ ಬಂದಿರೋದಿಲ್ಲ. ಈಗ ಕಾಯಿಯನ್ನು ಹಣ್ಣಾಗಿ ಮಾಗಿಸಬೇಕು ಅಂತ ಇಟ್ಕೊಳ್ಳಿ, ಯಾವ ವಿಧಾನದಲ್ಲಿ ಮಾಡಲಾಗ್ತದೆ ಮತ್ತು ಯಾವ ಪ್ರಮಾಣದಲ್ಲಿ ಈ ತೈಲನ್ನ ಅಥವಾ ಇತ್ರಿಗಳನ್ನು ಉಪಯೋಗಿಸುವಂತಹದ್ದು ಮಾಡುವಂತಹ ವಿಧಾನ ಹೇಗೆ? ಈಗ ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕಾಯಿಗಳನ್ನ ಹಣ್ಣುಗಳನ್ನ ಮಾಡ್ತೀವಿ ಅಂತಂದ್ರೆ ರೈಪನಿಂಗ್ ಚೇಂಬರ್ಸ್ ಅಂತ ಅಂದ್ಬಿಟ್ಟು ನಿರ್ಮಾಣ ಮಾಡ್ಕೊಳ್ತೀವಿ. ಅದರಲ್ಲೇನು ಅಂತಂದ್ರೆ ಒಂದು ಗಾಳಿ ಆಡದ ರೀತಿ ಅಂತ ಒಂದು ಕೊಠಡಿ ಇರುತ್ತೆ, ಅದರಲ್ಲಿ ನಾವು ಎತ್ತಲಿನ ಸಿಂಪಡಣೆ ಮಾಡುವಂತ ಒಂದು ಘಟಕಗಳು ಇರುತ್ತವೆ, ಜೊತೆಗೆ ಏರ್ ಕಂಡೀಷನರ್ನ ಹಾಕೊಳ್ತೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಹಣ್ಣನ್ನ ಮಾಡಬೇಕಾದಾಗ ಸುಮಾರು 100 PPM ಅಷ್ಟು ಎತ್ತಲಿನ ಗ್ಯಾಸ್ ಅನ್ನ ನಾವು ಕೊಠಡಿ ಒಳಗಡೆ ಕಾಯಿಗಳನ್ನ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಕೊಠಡಿ ಒಳಗಡೆ ತುಂಬಿ ಆದ ನಂತರ ಎತ್ತಲಿನ ಗ್ಯಾಸ್ ಅನ್ನ 100 PPM ಅಷ್ಟು ಕೊಠಡಿ ಒಳಗಡೆ ಬಿಡುಗಡೆ ಮಾಡಿ ಕೊಠಡಿಯನ್ನ 24 ಗಂಟೆಗಳ ಕಾಲ ಭದ್ರವಾಗಿ ಮುಚ್ಚಿ ಬಿಡ್ತೀವಿ. ಈ ಸಂದರ್ಭದಲ್ಲಿ ನಾವು ಉಷ್ಣಾಂಶವನ್ನ 22-24 ಡಿಗ್ರಿ ವರ್ಗೂ ಕಾಯ್ದುಕೊಳ್ತೀವಿ. ಯಾಕೆ ಅಂತಂದ್ರೆ ಇದು ಕಾಯಿಗಳು ಬಣ್ಣವನ್ನು ಬರಲಿಕ್ಕೆ ಸಹಾಯ ಮಾಡುತ್ತೆ. 24 ಗಂಟೆಗಳ ಆದ ನಂತರ ನಾವು ಆ ಕೊಠಡಿಯನ್ನ ತೆರೆದುಬಿಟ್ಟು ಅದರಲ್ಲಿರುವಂತಹ ಗಾಳಿಯೆಲ್ಲ ಹೊರಗಡೆ ಹೋದ್ಮೇಲೆ ಆ ಕಾಯಿಗಳನ್ನ ನಾವು ಈ CFE ಬಾಕ್ಸ್ಗಳಲ್ಲಿ ಹಾಕಿ ಮುಚ್ಚಿಟ್ಟು ಅಂತಂದ್ರೆ ಮುಚ್ಚಿಟ್ಟು ನಾವು ಮಾರ್ಕೆಟ್ಗೆ ಕಳಿಸ್ತು ಅಂದ್ರೆ ಒಟ್ಟು 48 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಅವು ಮಾಗಿ ತಿನ್ನುವಂತ ಹಂತಕ್ಕೆ ತಲುಪುತ್ತೆ. ಇದು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತೀವಿ ಅಂದ್ರೆ. ಆದ್ರೆ ಸಣ್ಣ ಪುಟ್ಟ ರೈತರುಗಳು ಇರುತ್ತಾರೆ, ಅವ್ರಗಳಿಗೆ ಈ ರೀತಿಯ ಚೇಂಬರ್ಗಳನ್ನ ಕಟ್ಟಿಕೊಂಡು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಖರ್ಚು ಜಾಸ್ತಿ ಆಗುತ್ತೆ, ಕನಿಷ್ಠ ಅಂತಂದ್ರೆ 8-10 ಲಕ್ಷಗಳು ಇದಕ್ಕೆ ಖರ್ಚಾಗುತ್ತೆ. ಹಾಗಾಗಿ ಬಹಳ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಮಾಗಿಸುವಂತೆ ಮಾಡಲಿಕ್ಕೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಂತಂದ್ಬಿಟ್ಟು ಹೆಸರಘಟ್ಟ ಬೆಂಗಳೂರಿನಲ್ಲಿ ಇದೆ, ಅವರು ಒಂದು ವಿಧಾನವನ್ನ ಅಭಿವೃದ್ಧಿಪಡಿಸಿದರೆ. ಅದರ ಪ್ರಕಾರ ಏನು ಅಂತಂದ್ರೆ ಒಂದು ಸಣ್ಣವಾದಂತಹ ಒಂದು ಕೊಠಡಿಯನ್ನ ಮಾಡ್ಕೋಬೇಕು. ಯಾವುದ್ರಲ್ಲಿ ಈ PVC ಪೈಪ್ಗಳು ಬರ್ತವೆ, PVC ಪೈಪ್ಗಳು ಅದರದ ಆಂಗಲ್ಗಳನ್ನ ಉಪಯೋಗಿಸ್ಕೊಂಡು ಚೌಕಾಕಾರದಲ್ಲಿ ನಾವು ಒಂದು ಕೊಠಡಿಯನ್ನ ನಿರ್ಮಿಸಿಕೊಂಡು ಮಾಡ್ಕೋಬೇಕು. ಆ ಕೊಠಡಿಯನ್ನ ಈ ಪಾಲಿ ಹೌಸ್ಗಳನ್ನ ನಿರ್ಮಾಣ ಮಾಡಕ್ಕೆ ಉಪಯೋಗಿಸುವಂತ ಪಾಲಿಥಿನ್ ಶೀಟ್ ಏನಿರುತ್ತಲ್ಲ ಅದರಿಂದ ಮುಚ್ಚಿ ನಾವು ಒಂದು ಚೇಂಬರ್ ತರ ಮಾಡ್ಕೋಬೇಕು. ಕಾಯಿಗಳನ್ನ PVC ಕ್ರೇಟ್ಗಳಲ್ಲಿ ತುಂಬಿಟ್ಟು ಒಳಭಾಗದಲ್ಲಿ ಇಡಬೇಕು. ಹಿಟ್ಟ ಆದ ನಂತರ ನಮಗೆ ಅದನ್ನ ಹಣ್ಣು ಮಾಗಿಸ್ಲಿಕ್ಕೆ ಅಂತಂದ್ಬಿಟ್ಟು ಎತ್ರೆಲ್ ಅಥವಾ ಎಥೋಫಾನ್ ಅಂತ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಒಂದು ಗುಲಾಬಿ ಬಣ್ಣದ ದ್ರಾವಣ, ಅದು ಬೇಕಾಗುತ್ತೆ. ಅದು ಬಿಡ್ತು ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, ಕಾಸ್ಟಿಕ್ ಸೋಡಾ ಅಂತನ್ಬಿಟ್ಟು, ಅದು ಬೇಕಾಗುತ್ತೆ. ಈಗ ನಾವು ಅದನ್ನ ಯಾವ ರೀತಿ ಉಪಚರಣೆ ಮಾಡಬೇಕು ಅಂತಂದ್ರೆ, ಒಂದು ಪ್ಲಾಸ್ಟಿಕ್ ಜಗ್ನಲ್ಲಿ ಸುಮಾರು 1 ಲೀಟರ್ಷ್ಟು ನೀರನ್ನ ತಗೊಳ್ತು ಅಂತಂದ್ರೆ, ಒಂದು ಘನ ಮೀಟರ್ಗೆ ಸುಮಾರು 5-10 ಗ್ರಾಮ್ ಸೋಡಿಯಂ ಹೈಡ್ರಾಕ್ಸೈಡ್ ನ ನೀರಿನಲ್ಲಿ ಹಾಕಬೇಕು. ಅದಾದ ನಂತರ 2 ml ಈ ಎಥ್ರೆಲ್ ದ್ರಾವಣವನ್ನು ಅದರಲ್ಲಿ ಹಾಕಿ ಮಿಶ್ರಣ ಮಾಡಿ ಇದನ್ನ ಕಾಯಿ ಪಕ್ಕದಲ್ಲಿ ಇಡಬೇಕು. ಇಟ್ಟು ನಂತರ ಆ ಚೇಂಬರ್ನ ಬಿಗಿಯಾಗಿ ಕಟ್ಟಿ ಬಿಡಬೇಕು 24 ಗಂಟೆಗಳ ಕಾಲ. ಹೌದು, ಗಾಳಿ ಆಡದಂಗೆ 24 ಗಂಟೆಗಳ ಕಾಲ ಬಿಡಬೇಕು. ಇವಾಗ ಏನಾಗುತ್ತೆ ಅಂತಂದ್ರೆ, ಆ ಎಥ್ರೆಲ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಾಸಾಯನಿಕ ಕ್ರಿಯೆಯನ್ನು ಹೊಂದಿ ಎಥಿಲಿನ್ ಗ್ಯಾಸ್ ಬಿಡುಗಡೆ ಆಗುತ್ತೆ. ಇದು ಕಾಯಿಗಳ ಜೊತೆ ಸಂಪರ್ಕವನ್ನು ಹೊಂದಿ ಬೇಗನೆ ಮಾಗೋದಕ್ಕೆ ಸಹಾಯ ಮಾಡುತ್ತೆ. ಇದು ಒಂದು ವಿಧಾನ. ಈಗ ಕೆಲವರಿಗೆ ಏನು ಅಂತಂದ್ರೆ, ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗೋದಿಲ್ಲ, ಇದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಇದು ಗೊತ್ತಿರೋದಿಲ್ಲ. ಇದನ್ನ ಏನು ಅಂತಂದ್ರೆ, ನಾವು 1 ಗ್ರಾಮ್ ತಕ್ಕಂತೆ ಹೇಳಿದೀವಿ. ಇದನ್ನ ಕೊಠಡಿ ಜಾಸ್ತಿ ಇತ್ತು ಅಂತಂದ್ರೆ, ಕಾಯಿಗಳ ಪ್ರಮಾಣ ಜಾಸ್ತಿ ಇತ್ತು ಅಂದ್ರೆ ಅದಕ್ಕೆ ತಕ್ಕಂತೆ ಇದ್ರ ಪ್ರಮಾಣವನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಇದಕ್ಕೆ ಸುಲಭವಾದ ಇನ್ನೂ ವಿಧಾನ ಏನು ಅಂತಂದ್ರೆ, ಈ ಕೊಠಡಿಯನ್ನು ನಾವು ಮಾಡ್ಕೊಂಡಾದ್ಮೇಲೆ ಕಾಯಿಗಳನ್ನ ಒಳಗಡೆ ತುಂಬ್ತೀವಿ ಅಲ್ವಾ, ತುಂಬ ಆದ ನಂತರ ಇವತ್ತು ಮಾರ್ಕೆಟ್ನಲ್ಲಿ ರೈಪ್ ಗ್ಯಾಸ್ ಅಂತನ್ಬಿಟ್ಟು ಒಂದು ಟಿನ್ ಕ್ಯಾನ್ ಅಲ್ಲಿ ಸಿಗುತ್ತೆ. ನಾವು ಯಾವಾಗ ನಾವು ಸೆಂಟನ್ನು ನಾವು ಹೊಡ್ಕೋತೀವಲ್ಲ, ಅದೇ ರೀತಿಯಾದಂಥ ಕ್ಯಾನ್ಗಳಲ್ಲಿ ರೈಪ್ ಗ್ಯಾಸ್ ಬರುತ್ತೆ. ಇದು ತುಂಬಾನೇ ಕಡಿಮೆ ಖರ್ಚು. ಇದು ಸುಮಾರು 1 ಟಿನ್ಗೆ 200-250 ರೂಪಾಯಿ ಇದೆ. 1 ಟಿನ್ ತಗೋತು ಅಂದ್ರೆ 2-2.5 ಟನ್ ಅಷ್ಟು ಕಾಯಿಗಳನ್ನ ನಾವು ಮಾಗಿಸಬಹುದು. ಈ ಕಾಯಿಗಳನ್ನ ನಾವು ಇಲ್ಲಿ ಚೇಂಬರ್ ಒಳಗಡೆ ಇಟ್ಟಾದ್ಮೇಲೆ ಈ ಟಿನ್ನಲ್ಲಿರುವಂತಹ ಗ್ಯಾಸ್ನ ಏನು ಖಾಲಿ ಜಾಗ ಇರ್ತದಲ್ಲ, ಗಾಳಿ ಇರುವಂಥದ್ದು, ಆ ಗಾಳಿನಲ್ಲಿ ಸ್ಪ್ರೇ ಮಾಡಿ ಅನಂತರ ಕೊಠಡಿಯನ್ನ ಬಿಗಿಯಾಗಿ ಗಾಳಿ ಆಡ್ದಂಗೆ ಕಟ್ಟಿ ಬಿಟ್ಬಿಡುವುದು. ಈ ರೀತಿ ಮಾಡಿದಾಗ ಆ ಕೊಠಡಿ ಮೇಲ್ಗಡೆ ಒದ್ದೆ ಆಗಿರುವಂತಹ ನಾವು ಗೋಣಿಚೀಲಗಳನ್ನ ಹಾಕ್ತು ಅಂತಂದಾಗ ಉಷ್ಣಾಂಶ ಜಾಸ್ತಿ ಆಗದಂಗೆ ಮಾಡಿ ಅದು ಕಾಯಿಗಳ ಬಣ್ಣ ಉತ್ತಮವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. 24 ಗಂಟೆಗಳ ಕಾಲ ಕಾಯಿಗಳನ್ನ ನಾವು ಚೇಂಬರ್ ನಾವು ತೆಗೆದು ಕಾಯಿಗಳನ್ನ ಸೇಫ್ಟಿ ಬಾಕ್ಸ್ಗಳಲ್ಲಿ ಹಾಕಿ ನಾವು 48 ಗಂಟೆಗಳ ಕಾಲ ಬಿಡ್ತು ಅಂತಂದ್ರೆ ಸಂಪೂರ್ಣವಾಗಿ ಉತ್ತಮ ಗುಣಮಟ್ಟದ ಹಣ್ಣುಗಳು ನಮಗೆ ಲಭ್ಯ ಆಗುತ್ತೆ. ಹೀಗೆ ಉಪಯೋಗಿಸುವಂತಹ ಈ ಇಥೈಲಿನ್ ಅಥವಾ ಇಥ್ರಿಲ್ ಆಗ್ಬೋದು ಅಥವಾ ಇಥೈಲಿನ್ ಗ್ಯಾಸ್ ಆಗ್ಬೋದು, ಇದು ಈ ಹಣ್ಣುಗಳು ಇವುಗಳನ್ನು ಹೀರಿಕೊಂಡು ನಮ್ಮ ಆರೋಗ್ಯದ ಮೇಲೆ ಏನಾದರೂ ದುಷ್ಪರಿಣಾಮ ಬೀರ್ತದ? ಇದು ಯಾವುದೇ ರೀತಿಯಾದಂತಹ ದುಷ್ಪರಿಣಾಮ ಬೀರೋದಿಲ್ಲ. ಇದರಲ್ಲಿ ಇದು ಹಣ್ಣಿನಲ್ಲಿರುವಂತಹ ಯಾವುದೇ ಒಂದು ಅಂಶವನ್ನ ಇರೋದಿಲ್ಲ. ನಾವು ಯಾವಾಗ ನಾವು ಎಥಿಲಿನ್ ಉಪಯೋಗಿಸ್ತೀವಲ್ಲ, ಅದು ಎಥಿಲಿನ್ ಗ್ಯಾಸ್ ಅನ್ನ ಬಿಡುಗಡೆ ಮಾಡುತ್ತೆ. ಅದು ನೈಸರ್ಗಿಕವಾಗಿ ಕಾಯಿಗಳಲ್ಲೇ ಇರುತ್ತೆ. ಇದನ್ನ ನಾವು ಹೊರಗಡೆಯಿಂದ ಕೃತಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಬೇಗನೆ ಕಾಯಿಗಳು ಮಾಗುತ್ತವೆ. ಹಾಗಾಗಿ ವಿಶ್ವದಾದ್ಯಂತ ಈ ರಾಸಾಯನಿಕವನ್ನ ಕಾಯಿಗಳನ್ನ ಮಾಗಿಸಲಿದ್ದಕ್ಕೆ ಅಂದ್ಬಿಟ್ಟು ಶಿಫಾರಸನ್ನ ಮಾಡಿದ್ದಾರೆ. ಆರೋಗ್ಯಕರವಾದಂತಹ ವಿಧಾನ ಇದು. ಈಗ ಹಣ್ಣುಗಳನ್ನ ನೇರವಾಗಿ ಸೇವಿಸುವುದಕ್ಕೆ ಮಾತ್ರ ಇದನ್ನು ಉಪಯೋಗ ಮಾಡುವಂತಹದ್ದು ಅಥವಾ ಮುಂದಕ್ಕೆ ಸಂಸ್ಕರಣೆ ಮಾಡುವಂತಹ ಹಂತದಲ್ಲಿಯೂ ಕೂಡ ಇದನ್ನು ಉಪಯೋಗ ಮಾಡಬಹುದು? ಇದನ್ನು ನಾವು ನೇರವಾಗಿ ಸೇವನೆ ಮಾಡೋಕ್ಕೂ ಕೂಡ ಉಪಯೋಗಿಸಬಹುದು. ಇವತ್ತು ಮಾರ್ಕೆಟ್ನಲ್ಲಿ ಬಹಳಷ್ಟು ರೈತರು ಇದನ್ನ ಉಪಯೋಗಿಸಿ ಮಾರುಕಟ್ಟೆಯನ್ನ ಮಾಡ್ತಾ ಇದ್ದಾರೆ. ನಾವು ಸಂಸ್ಕರಣೆ ಅಂತ ಹೋದಾಗಲೂ ಕೂಡ ಇದನ್ನ ಬಳಕೆ ಬೇಕೇ ಬೇಕು. ಯಾಕೆ ಅಂತಂದ್ರೆ, ನಾವು ಸಂಸ್ಕರಣೆ ಅಂತಂದಾಗ ನಾವು ಹೋದಾಗ ಯಾವುದೇ ಒಂದು ಪದಾರ್ಥ ಮಾಡಬೇಕಾದಾಗ ಎಲ್ಲಾ ಹಣ್ಣುಗಳು ಒಂದೇ ಹಂತದಲ್ಲಿರಬೇಕು. ಅದನ್ನ ತರಲಿಕ್ಕೆ ಅಂತನ್ಬಿಟ್ಟು ಈ ರೀತಿ ಮಾಗಿಸೋದ್ರಿಂದ ನಾವು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನ ಬಳಸಬಹುದು. ಹಾಗಾಗಿ ನಾವು ಸಂಸ್ಕರಣೆ ಮಾಡಿ ತಯಾರಿಸಿದಂತಹ ಪದಾರ್ಥಗಳು ಕೂಡ ಉತ್ತಮವಾದಂತಹ ಗುಣಮಟ್ಟವನ್ನ ಹೊಂದಿರುತ್ತವೆ. ಬಹಳ ಸಂತೋಷ ಚಂದನ್ ಅವರೇ. ಹಣ್ಣುಗಳ ಕೃತಕ ಮಾಗಿಸುವಿಕೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮವನ್ನು ಬೀರದ ಹಾಗೆ ಯಾವ ರೀತಿ ಮಾಗಿಸಬಹುದು ಮತ್ತು ಕೃತಕವಾಗಿ ಮಾಗಿಸುವುದರಿಂದ ಏನೇನು ಅನುಕೂಲತೆಗಳಿವೆ, ಈ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದಿರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ತೆ. ಹಣ್ಣುಗಳ ಕೃತಕ ಮಾಗಿಸುವಿಕೆ ಈ ಕುರಿತು ಸಿರ್ಸಿ ಅರಣ್ಯ ಮಹಾವಿದ್ಯಾಲಯದ ಕೊಲ್ಲೋತ್ತರ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚಂದನ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಆರೋಗ್ಯ ಮಾಹಿತಿ. ಲೋಳೆ ಸರ್ವು ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಇದನ್ನ ಭಾರತದ ಎಲ್ಲ ಕಡೆ ಬೆಳೆಯಲಾಗ್ತಾ ಇದೆ. ಇದನ್ನು ಪ್ರಥಮ ಚಿಕಿತ್ಸೆ ಅಥವಾ ಔಷಧಿ ಗಿಡವೆಂದು ಕೂಡ ಕರೆಯಲಾಗ್ತದೆ. ತಾಯಿ ಹಾಲು ಕುಡಿಯುವುದನ್ನು ಬಿಡಿಸುವುದಕ್ಕೆ ಬಳಸುವಂತಹ ಕಹಿ ವಸ್ತುವಿನ ಮೂಲವೇ ಈ ಲೋಳೆಸರ. ಸ್ತ್ರೀಯರಲ್ಲಿ ಕಂಡುಬರುವ ಮುಟ್ಟಿನ ತೊಂದರೆಗಳಿಗೆ ಇದು ಉತ್ತಮವಾದಂತಹ ಔಷಧಿಯಾಗಿರುವುದರಿಂದ ಸಂಸ್ಕೃತದಲ್ಲಿ ಇದನ್ನು ಕುಮಾರಿ ಎಂದು ಕರೆಯಲಾಗ್ತದೆ. ಲೋಳೆಸರದ ಎಲೆಗಳನ್ನು ಬುಡಕ್ಕೆ ಕತ್ತರಿಸಿ ನಂತರ ಸುರಿಯುವ ಹಳದಿ ಬಣ್ಣದ ಕಹಿ ರಸವನ್ನು ಹೋಗಲು ಬಿಟ್ಟು ನಂತರ ಬರುವ ತಿಳಿ ಬಿಳಿ ಬಣ್ಣದ

ಜಾತಕ್ಕಾಗಿ ಬಾಬಾ ಮಲ್ಲಾ